ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೃಷಿ ಕಾರ್ಮಿಕರಾಗಿ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಯಲ್ಲಾಪುರ ತಾಲೂಕಿನ ನಾರಾಯಣ ಗಣಪತಿ ಸಿದ್ದಿ. ಇವರನ್ನು ಸಂದರ್ಶಿಸುತ್ತಾರೆ ಎಚ್.ಬಿ. ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ನಾರಾಯಣ ಗಣಪತಿ ಸಿದ್ದಿ ಅವರಿದ್ದಾರೆ. ಇವರು ಕೃಷಿ ಕಾರ್ಮಿಕರು. ಅಂದರೆ ಮುಖ್ಯವಾಗಿ ಇವರು ತೆಂಗಿನ ಮರ ಏರೋದು, ತೆಂಗಿನಕಾಯಿಯನ್ನು ಕೆಡುವುದು, ಅಡಿಕೆ ಮರ ಏರೋದು, ಅಡಿಕೆಯನ್ನು ಕಟಾವು ಮಾಡೋದು, ಅಡಿಕೆಗೆ ಏನಾದರೂ ರೋಗ ರುಜಿನ ಬರ್ತಾವಲ್ಲ ಅವುಗಳನ್ನು ನಿಯಂತ್ರಣ ಮಾಡಬೇಕಂದ್ರೆ ಔಷಧಿಗಳನ್ನು ಕೂಡ ಇವರು ಸಿಂಪರಣೆ ಮಾಡ್ತಾಯಿದ್ರು. ಇದೊಂದು ವಿಶಿಷ್ಟವಾದಂಥ ಕೆಲಸ. ಎಲ್ಲರಿಗೂ ಗಿಡ ಹತ್ತಲಿಕ್ಕೆ ಬರಲ್ಲ, ಮತ್ತು ಎಲ್ಲರಿಗೂ ಕಟಾವು ಮಾಡಲಿಕ್ಕೆ ಬರಲ್ಲ. ಹೆದರಿಕೆ, ಎಲ್ಲಿ ಯಾರು ಬೆಳೀತನೋ ಹೆದರಿಕೆ, ಇಂಥ ಎಲ್ಲ ಏನೂ ಇರುತ್ತೆ. ಹಾಗಾಗಿ ಇವರು ಈ ಪ್ರದೇಶದಲ್ಲಿ, ಅದರಲ್ಲಿ ಪ್ರಮುಖವಾಗಿ ಯಲ್ಲಾಪುರ ಸುತ್ತಮುತ್ತು ಅನೇಕ ರೈತರ ಮನೆಯಲ್ಲಿ ಈ ಕೆಲಸವನ್ನು ಮಾಡ್ಕೊತ ಬೆಳೆದವರು. ನಮಸ್ಕಾರ ನಾರಾಯಣ ಅವರು. ನಮಸ್ಕಾರ. ಈ ಕೆಲಸ ಏನೇನು ಕೆಲಸ ನಿಮ್ದು ಒಟ್ಟಾರೆ ಹೊಲದಲ್ಲಿ? ತೋಟದಲ್ಲಿ, ಹೊಲದಲ್ಲಿ ಗದ್ದೆ ನಾಟಿ ಮಾಡೋದ್ರಿಂದ ಹಿಡಿದು ಮಾಡ್ತೇವೆ ನಾವು. ಗದ್ದೆ ಉಳುವುದು, ನಾಟಿ ಮಾಡೋದು, ಈಗ ಆದ್ದರಿಂದ ಈ ಅಡಿಕೆ ಗಿಡ ಹತ್ತಿ ನಮ್ಮ ಮರ ಏರಿ ನಾವು ಕಟಿಂಗ್ ಮಾಡಿ ಅಡಿಕೆಯನ್ನು ಕೊಯ್ಯೋದು ಕೆಲಸ ನಾವು ಮಾಡ್ತಾ ಇದ್ದಿದ್ದೇನೆ ಸರ್. ಈಗ ನಾನು ಈ ಕೆಲಸ ಮಾಡಲಿಕ್ಕೆ ನಾ 12ನೇ ವರ್ಷದಲ್ಲಿ ಇರಬೇಕಾದ್ರೆ ಮರ ಏರಿದವನು. ಈಗ 64ನೇ ವರ್ಷ ನಾನು ಈ ಬಿಟ್ಟು ಈಗ 2-3 ವರ್ಷ ನಾನು ಬಿಟ್ಟೆ, ಕೆಲಸ ಬಿಟ್ಟೆ. ಕಾಲು ನೋವು ಬರಲಿಕ್ಕೆ ಕೆಲಸನ ಬಿಟ್ಟಿದೆ. ಈ ಅಡಿಕೆ ಗಿಡಕ್ಕೆ ಬೇಕಾಗುವ ಔಷಧಿಯನ್ನು ಇಂತಿಷ್ಟು ದಿನದಲ್ಲಿ ಹೊಡೆಯುವುದು ಅಂತೇಳಿ ನಮ್ಮ ರೈತರಿಗೆ ನಾವು ಅವ್ರಿಗೆ ಹೇಳ್ತೇವೆ. ಅವ್ರು ತಂದು ಕೊಡ್ತಾರೆ, ಅದ್ರ ಟೈಪ್ನ ನಾವು ಹೊಡಿತೇವೆ. ಆ ಟೈಪು ಮತ್ತೆ ನಾವು ಸಿಂಪರಣೆ ಮಾಡ್ತೇವೆ. ಫಸ್ಟು ನಮಗೆ ಒಂದು ಕಾಲಿಗೆ ಒಂದು ಬಳ್ಳಿ ಇಟ್ಟುಕೊಂಡು ಒಂದು ಮರದ ಒಂದು ಕಟ್ಟಿಗೆಯನ್ನು ಇದು ಹಾಕಿಕೊಂಡು ಮೇಲೆ ಮರ ಹತ್ತಿ ಅಲ್ಲಿ ಕುಳಿತು ಮರಗಳನ್ನು ಈ ಮಳೆಗಾಲದ ದಿವಸದಲ್ಲಿ ಔಷಧಿ ಹೊಡಿಬೇಕಾದ್ರೆ ಮರ ಬಗಸಿ ಕ್ಲೀನ್ ಮಾಡಿ ಹೊಡಿತಿದ್ವಿ ನಾವು ನಮ್ಮ ಇದು ಇರಬೇಕಾದ್ರೆ. ಈಗ ಅದು ಈಗ ಆ ಪದ್ಧತಿಯನ್ನು ಬಿಟ್ಟಿದ್ದಾರೆ. ಅಂದರೆ ಸಿಕ್ಕಿದಲ್ಲಿಂದ ನಾವು ಪಂಪ್ನಿಂದ ಹಾಸ್ತಾ ಇದ್ದೇವೆ. ಈಗ ಕ್ಲೀನ್ ಮಾಡಿ ಹೊಡೆಯೋದು ಬಿಟ್ಟಿದೆ ಅಡಿಕೆಗೆ. ಅದನ್ನು ಅಡಿಕೆ ಕ್ಲೀನ್ ಮಾಡಿ ಮದ್ದು ಹೊಡಿತಿದ್ವಿ. ಏನು ಕ್ಲೀನ್ ಮಾಡೋದಲ್ಲಿ? ಅಲ್ಲಿ ಆ ಕಸ ಇರ್ತದಲ್ಲ ಮರದಲ್ಲಿ, ಆ ಕೊನೆಗೆ ಅಡಿಕೆ ಕೊನೆಗೆ ಕಸ ಇರೋದು ತೆಗೆದು ಕ್ಲೀನ್ ಮಾಡಿ ಮತ್ತು ಆ ಮತ್ತೆ ಹಳೆ ಹೂವನ್ನು ಅದಕ್ಕೆ ಮೇಲೆ ಬಂದಿದ್ದ ಹೂವನ್ನು ಸತ್ತಿರ್ತದೆ, ಕೊಳ್ತಿರ್ತದೆ, ಆ ಹೂವನ್ನು ತೆಗೆದು ನಾವು ಮದ್ದು ಹೊಡಿತಿದ್ವಿ ಫಸ್ಟು. ಈಗ ಅದನ್ನು ಬಿಟ್ಟು ಅದರಿಂದ ಆಗೋದಿಲ್ಲ ಕೆಲಸ ಅಂತಾಯಿತು. ಅಂದರೆ ಈಗಿನ ಜನ ಹತ್ರ ಹಾಗಾಗಿ ದೂರದಿಂದ ಈಗ ಎಷ್ಟೋ ಒಂದು 50-60 ಫೂಟ್ ಒಳಗಡೆಗೆ ಹೊಡಿತಾ ಇದ್ದಾರೆ. ಅಂದ್ರೆ ಒಂದು ಮರದಲ್ಲಿ ಹತ್ತಿ 50-60 ಫೂಟ್ ಔಷಧಿಯನ್ನು ಸಿಂಪರಣೆ ಮಾಡ್ತಾರೆ. ಅಂದ್ರೆ ಒಂದು ಕೋಲನ್ನು ಅದು ಆ ಔಷಧಿಯನ್ನು ಬಿತ್ತರಣೆ ಮಾಡಿ ಆದ ನಂತರ 20 ದಿವಸ ನಮ್ದೆಲ್ಲ 45 ದಿವಸ ನಮ್ಮದು ಗ್ಯಾರಂಟಿ ಇತ್ತು, ಈಗ 20 ದಿವಸ ಅಂತ ಮಾಡಿದ್ದಾರೆ. ಒಂದ್ಸಲ ಮದ್ದು ಹೊಡೆದ್ರೆ ಮತ್ತೆ 20 ದಿವಸ ನಂತರ ಮತ್ತೆ ಹೊಡಿತಾರೆ. ನಾವು 45 ದಿವಸ ನಂತರ ಜೋರು ಮಳೆ ಇದ್ದರೆ ಮದ್ದನ್ನು ಅಡಕೆಗಳಿಗೆ ಸಿಂಪರಣೆ ಮಾಡಿಸ್ತಿದ್ವಿ. ಮಳೆ ಸ್ವಲ್ಪ ಕಡಿಮೆ ಈ ಟೈಮಿಗೆ ಕಡಿಮೆ ಆಗ್ತಾ ಹೋಗೋದು ನಮ್ಮ ಫಸ್ಟೆಲ್ಲ ಈ ಟೈಮಿಗೆ ನಾವು ಅಡಕೆ ಇಳಿಸುವುದು, ಈಗ ಔಷಧಿ ಹೊಡಿಬೇಕಾಗ್ತಾ ಇದೆ ಅಂದರೆ ಮಳೆ ಸಲುವಾಗಿ ಅದು ಮಾಡ್ತಾ ಇದ್ದಿದ್ವು. ಈಗ ಅಡಕೆ ಈಗ ಏನು ಮಾಡಿದ್ವಿ, ಈಗ 45 ದಿವಸ ಇಲ್ಲ 20 ದಿವಸಕ್ಕೆ ಒಂದು ಬಾರಿ ಅದನ್ನು ಮದ್ದು ಏನು ಮಾಡಿದ ಔಷಧಿಯನ್ನು ಏನು ಮಾಡಿದ್ದಾರೆ ಕೇಳಿದ್ರೆ, ನಾವು ಹೊಡಿಯೋಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ನೀರಾಕ್ತಾ ಇದ್ದಾರೆ. ನಾವು ನಮ್ಮದು ಹಿಂದೆ ನಮ್ಮ ಕನ್ನಡದಲ್ಲಿ ಹೇಳಬೇಕಾದ್ರೆ ಹಳೆಯ ಲೆಕ್ಕದಲ್ಲಿ ಒಂದು ಹಾಡು ಅಂತ ಹೇಳ್ತಿದ್ವಿ. ಒಂದು ಹಾಡು ಅಂತ ಹೇಳಿದ್ರೆ 30 ಲೀಟರ್ ನೀರು, 30 ಲೀಟರ್ ನೀರಿಗೆ 1/2 ಕೆಜಿ ತುತ್ತ, 1 ಕೆಜಿ ಸುಣ್ಣ ಹಾಕಿ ನೀರು ಮಾಡಿ ಹೊಡಿತಿದ್ವಿ. ಅದನ್ನು ಇವರು ಅದಕ್ಕೆ ಡಬಲ್ ಮಾಡಿದ್ದಾರೆ, 60 ಲೀಟರ್ ಮಾಡಿದ್ದಾರೆ, 90 ಲೀಟರ್ವರೆಗೂ ಮಾಡಿದ್ದಾರೆ. ಅದನ್ನು ಹೊಡೆದು ಅವ್ರಿಗೆ ಆ ಅಡಕೆಗಳಿಗೆ ಈಗ ಕೊಳೆ ಬರು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅಡಕೆಗೆ ಮದ್ದು ಹೊಡೆದ ಮಾರನೇ ದಿವಸನೇ, ಈ ನಾವು ಮದ್ದು ಹೊಡೆದ ಮಾರನೇ ದಿವಸನೇ ಅಡಿಕೆ ತೊಟ್ಟಿನ ಬುಡಕ್ಕೆ 1 ಗೆರೆ ಬೀಳ್ತದೆ. ಅಂದ್ರೆ ಅಡಿಕೆ ಬೆಳೀತೇ ಇರ್ತದೆ, ಅಲ್ಲಿಗೆ ಮದ್ದು ಕುತ್ಕೊಳ್ಳೋದಿಲ್ಲ ಈಗಿಂದು ಅಂತ ತೆಳ್ಳಗಾಗಿರೋದ್ರಿಂದ ಆ ಮದ್ದು ಕುತ್ಕೊಳ್ಳೋದಿಲ್ಲ. ಈ ಅಷ್ಟಿನ ಮದ್ದು ಏನಾಗ್ತಿತ್ತು, ಆ ತೊಟ್ಟಿನ ಹತ್ರನೇ ಹೊಡಿಬೇಕು ಅದಕ್ಕೆ ಮದ್ದು. ಅದು ಅಡಿಕೆ ತೊಯ್ಬೇಕಂತ ಇಲ್ಲ ಲೆಕ್ಕ, ಮೇಲ್ಗಡೆಗಿಂದ ಅಡಿಕೆಗೆ ಮದ್ದು ಬೀಳಬೇಕು, ಆ ತೊಟ್ಟಿನ ಹತ್ರ ಮದ್ದು ನಿಲ್ಲಬೇಕಂತ ಇತ್ತು ನಮ್ಮಂದು ಹಿಂದಿನ ಪದ್ಧತಿ. ಈಗೇನು ಮಾಡಿದ್ದಾರೆ ಕೇಳಿದ್ರೆ, ಕೆಳಗಿಂದ ಎಲ್ಲಿ ಸಿಕ್ಕಿದ್ದು ಅಲ್ಲಿ ಹೊಡ್ಬಿಟ್ಟಾಯ್ತು, ಅದು ಅಡಿಕೆ ಆಯ್ತು ಅಂತ ಬಿಡ್ತಾರೆ, ಅದು ಕೊಳೆ ಜಾಸ್ತಿ ಆಗ್ತಾ ಇದೆ. ಗಿಡ ಹತ್ತಲಿಕ್ಕೆ ಹೆದರಿಕೆ ಕೇಳಲು ಮಳೆಗಾಲದೊಳಗೆ ಜಾರುತ್ತೆ, ಮಳೆಗಾಲದಲ್ಲಿ ಜಾರುತ್ತೆ ಅಂತ ಹೇಳ್ಕೊಂಡು ಸ್ವಲ್ಪ ನಾವು ಎಚ್ಚರಿಕೆಯಲ್ಲಿ ಇರಬೇಕಾಗ್ತದೆ. ಅಂದ್ರೆ ನಮ್ಗೆ ಕುತ್ಕೊಳ್ಳೋದು ಕಡಕಲ್ ಮನೆ ಅಂತ ಇರ್ತದೆ, ಅದ್ರದ್ದು ಹಗ್ಗದ ಸಪೋರ್ಟ್ನಿಂದ ಕೆಲವು ಹೋಗ್ಬೇಕಾಗ್ತದೆ ಜಾರಿಕೆ ಇರಬೇಕಾದ್ರೆ. ಅದನ್ನು ಮರಕ್ಕೆ ಹಾಕಿ ಬಿಗಿದುಕೊಂಡು ಅದನ್ನು ಜಾರಿಸ್ಕೊಂಡು ಮೇಲೆ ಹೋಗ್ಬೇಕಾಗ್ತದೆ ಈ ಮಳೆಗಾಲ ದಿವಸದಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡು ಅಲ್ಲಿ ಮದ್ದು ಹೊಡ್ಕೊಂಡು ಅಲ್ಲಿಂದ ನಾವು ಅದು ಹೇಗೆ ಇಳಿಬೇಕಾದ್ರೂ ಅಷ್ಟು ಕಂಡೀಷನ್ದಲ್ಲಿ ಕಾಲು ಬಿಗ್ತಾನೆ ಅಷ್ಟು ಹಿಡ್ಕೊಂಡು ನಾವು ಇಳಿಬೇಕಾಗ್ತದೆ. ಈ ನಾವು ಕಾಲಿಗೆ ಹೌದು ಈ ಕಾಲಿಗೆ ನಾವು ಬಳ್ಳಿ ಇರ್ತದಲ್ಲ ನಮ್ಮದು ತಳೆ ಅಂತ ಹೇಳ್ತಾ ಇರ್ತಾವ, ಅದನ್ನು ಅದರಲ್ಲೇ ಬಿಗ್ತಾದಲ್ಲಿ ಹಿಡ್ಕೊಂಡು ಕೈಯನ್ನು ಅಷ್ಟು ಕಂಡೀಷನ್ ಹಿಡ್ಕೊಂಡು ಇಳಿಬೇಕಾಗ್ತದೆ. ಅದು ಹೆಚ್ಚಿಗೆ ಇದು ಮಾಡಿದೆ ನಾನೀಗ 50 ವರ್ಷ ಇದೇ ಕೆಲಸವನ್ನು ಮಾಡಿದ್ರು ನನಗೆ ಜೀವಕ್ಕೆ ಮರದಿಂದ ಆ ಅಡಿಕೆ ಮರದಿಂದ ತೆಂಗಿನ ಮರದಿಂದ ಯಾವುದೇ ಒಂದು ಅಪಾಯ ನಾನು ಮಾಡ್ಕೊಂಡಿಲ್ಲ. ನಾನು ಅದು ಅಷ್ಟು ಇದರಲ್ಲೇ ನಾಲ್ಕು ಈಗ ಈಗಿನ ಅವ್ರದ್ದು ಹುಡುಗಾಟಿಕೆಯಲ್ಲಿ ಏನೋ ಕಂಡಿದ ಮರದ ಕಳೀತಾರೆ ಜಿಗಿದು ಹೋಗ್ತಾರೆ, ಅದೆಲ್ಲ ಮರ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ತಾನು ದೊಡ್ಡವನು ಅಂತ ಹೇಳ್ಕೊಂಡು ಹೇಳುವಂಥ ಪರಿಸ್ಥಿತಿ ಈಗ ಬಂದಿದೆ ನಮ್ಮಂಥ ಈಗ ವಯಸ್ಸಾದವರಿಗೆ ಅದು ಕಿಮ್ಮತ್ತಿಲ್ಲ ಹೇಳೋ ಪರಿಸ್ಥಿತಿ ಬಂದಿದೆ ಕೆಲಸಕ್ಕೆ. ಅಂದ್ರೆ ಅವ್ರು ಕೆಲಸ ಮಾಡಿ ಕಾಣಿಸ್ಲಿಕ್ಕೆ ಆಗುದಿಲ್ಲಲ್ಲ ನಮ್ಮ ಹತ್ರ, ಹಾಗಾಗಿ ಈ ಅಡಿಕೆ ಕೊಯ್ಯೋದು. ಒಂದು ಸರಿ ನೀವು ಅಡಿಕೆ ಗಿಡ ಹತ್ತಿ ತುದಿಗೆ ಹೋದ್ವಿ, ಔಷಧ ಸಿಂಪರಣೆ ಆಗಲಿ ಅಥವಾ ಕಟಾವು ಮಾಡೋದಾಗಲಿ ಅದು ಮುಗಿದ ಮೇಲೆ ಹಂಗೆ ಮೇಲಿಂದ ಮೇಲೆ ಹಂಗೆ ಒಂದು ಗಿಡಕ್ಕೆ ಹೋಗ್ತೇವೆ. ಈ ಔಷಧಿ ಹೊಡಿಯುವ ಕಾಲಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೋಗ್ತೇವೆ, ಒಂದು ಗಿಡಕ್ಕೆ ಹೋಗೋದು ಔಷಧಿ ಹೊಡೆಯುವ ಕಾಲದಲ್ಲಿ ಸ್ವಲ್ಪ ಕಡಿಮೆ ಗಿಡದಲ್ಲಿ ಹೋಗ್ತೇವೆ. ಅಂದರೆ ಜಾರಿಕೆ ಇರೋದ್ರಿಂದ ಎಲ್ಲ ಗಿಡಕ್ಕೆ ನಮ್ಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ. ಈ ಬೇಸಿಗೆ ದಿವಸದಲ್ಲಿ ಒಂದು ನಂತರ ನಾವು ಇಳಿದು ಬಿಟ್ಟು ಹತ್ತಿದ್ರೆ ಬೆಳಿಗ್ಗೆ ಹೋಗಿ ನಾವು ತಿಂಡಿ ಮಾಡಿ ಹತ್ತಿದ ಮೇಲೆ ನಮ್ದು ಎಲ್ಲಿಗೆ ಹೋಗಿ 11 ಗಂಟೆ ನಮಗೊಂದು ಚಹಾ ತಿಂಡಿ ಏನೋ ತಂದು ತರ್ತಾರೆ ತೋಟದಲ್ಲಿ, ಅಲ್ಲಿಗೆ ನಾವು ಒಂದು ಪಟ್ಟಿ ಇಳಿತೇವೆ. ಅದ್ರ ನಂತರ 1 ಗಂಟೆಗೆ ನಮ್ಮ ಮತ್ತೆ ಇಳಿತೇವೆ, ಅದಕ್ಕೂ ಮಧ್ಯದಲ್ಲಿ ನಾವು ನೆಲಕ್ಕೆ ಬರೋದಿಲ್ಲ ಹತ್ತಿದ ಮೇಲೆ. ಅದರಿಂದ ಅಡಿಕೆಯನ್ನು ಬೆಳೆದಿದ್ದು ಅಡಿಕೆ ನಮ್ಮ ಸೊಲಿಲಿಕ್ಕೆ ಕಬ್ಬಿಣದ ಒಂದು ಕೊಕ್ಕೆ ಮಾಡಿಕೊಂಡು ಇರ್ತದೆ ಸೊಂಟಕ್ಕೆ, ಆ ಕೊಕ್ಕೆಯಿಂದ ಸಲಿದು ಅದನ್ನು ನೋಡಿ ಕೊಯ್ತೇವೆ. ಎಳೆ ಅಡಿಕೆ ಇರೋದು ಅಲ್ಲಿ ಬಿಟ್ಟು ಈಗೇನು ಮಾಡಿದ್ದಾರೆ, ಈಗ ಮತ್ತೊಂದು ಪದ್ಧತಿ ಆಗಿದೆ. ಹಣ್ಣಾಗಿದ್ದು ಅಡಿಕೆ ಕೊಯ್ಯೋದು, ಕರೆಕ್ಟಾಗಿ ಬಲ್ತಿರೋದು ಸಲಿಯುವ ಅಡಿಕೆ ಕೊಯ್ಯೋದು, ಮಧ್ಯದಲ್ಲಿ ಒಂದು ಕೊನೆ ಇರ್ತದೆ, ಮೂರನೇ ಕೊನೆ ಇದೆ, ಒಂದು ಕೆರೆಕಲು ಅಂತ ಹೇಳ್ತಾರೆ. ಅಂಥದ್ದು ಅರ್ಧಂಬರ್ಧ ಚಾಲಿನೂ ಆಗೋದಿಲ್ಲ ಬಣ್ಣನೂ ಆಗೋದಿಲ್ಲ, ಹಿಂಗಾಗಿರ್ತದೆ ಅದು. ಅದನ್ನು ಬಿಟ್ಟು ಪಕ್ಕ ಹಣ್ಣು ಮಾಡಿ ಕೊಯ್ತಾರೆ. ಅದು ಒಳ್ಳೇದು ಹೇಗೆ? ಅದು ಒಳ್ಳೇದು ಅಂದರೆ ನಮಗೆ ಇಲ್ಲಿ ಈ ಅರ್ಧಂಬರ್ಧ ಹಣ್ಣಾಗಿದ್ದು ಇಲ್ಲಿ ಸಲಿಲಿಕ್ಕೂ ಆಗೋದಿಲ್ಲ ಅಲ್ಲ, ಅಂದರೆ ಕೆರೆಬೆಟ್ಟೆ ಅಂತ ಹೇಳ್ತಾರೆ, ಅದಕ್ಕೆ ರೇಟ್ ಬಿಟ್ಟು ಎಲ್ಲ ಕಡಿಮೆ ಆಗ್ತದೆ. ಇದು ಹಣ್ಣು ಮಾಡಿಸಿಬಿಟ್ರೆ ಚಾಲಿ ಕರೆಕ್ಟಾಗಿ ಹೋಗ್ತದೆ, ಅದು ಚಾಲಿ ಅಡಿಕೆಗೆ ಹಾಗೆ ಹೋಗ್ತದೆ. ಈ ನಾವು ಸಲಿಯುವಂಥ ಅಡಿಕೆ ಬಣ್ಣದ ಅಡಿಕೆಗೆ ಇದು ಇರ್ತದೆ, ಅದನ್ನು ಕರೆಕ್ಟ್ ಇದೆ. ಈಗ ಆಗ ಇದು ಮಾಡೋದು ಒಳ್ಳೇದಿದೆ. ಆದರೆ ಹಣ್ಣಾಗಿದ್ದನ್ನೇ ಕಟಾವು ಮಾಡಬೇಕು ಅಂದರೆ ಆ ರೀತಿ ಕಟಾವು ಮಾಡುವಂಥ ಜನನೂ ಬೇಕು. ಹೌದು, ಅದು ಬೇಕಾಗ್ತದೆ. ಹಣ್ಣಾಗಿದ್ದು ಒಂದೇ ಕಟಾವು ಮಾಡುವುದು ಇರ್ತಾರೆ. ಈಗ ಒಂದು ಸಲ ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಣ್ಣಾಗಿದ್ದಷ್ಟೇ ಕಟಾವು ಆಗ್ತದೆ, ಅಂದರೆ ಕಾಯಿ ಕೊಯ್ಯುವುದಿಲ್ಲ. ಅಂದರೆ ಈಗ ಎಲ್ಲ ಲೇಬರ್ಸ್ಗಳು ಸಿಕ್ಕುವುದು ಸಲ್ಲಲಿಕ್ಕೆ ಭಾರಿ ಕಡಿಮೆ ಆಗಿದ್ದರಿಂದ ಈಗ ಕೆಲಸ ಮನೇಲಿ ಮಾಡೋರು ಯಾರು ಹೆಚ್ಚಿಗೆ ಇರುವುದಿಲ್ಲ ಅಂತ ಈಗ ಕೆಲಸ ಏನು ಮಾಡ್ತಾರೆ. ಇದರಿಂದ ನಮ್ಮದು ಹಣ್ಣು ಮಾಡಿ ಕೊಯ್ಸ್ತಾ ಇದ್ದಾರೆ, ಬಣ್ಣ ಮಾಡೋದು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಅಂದರೆ ಹಣ್ಣು ಆದರೆ ಈಗ ಕೊಯ್ಯೋನು ಅದರಿಂದ ಏನಾಗ್ತದೆ ಅಂತಂದರೆ ಹಣ್ಣು ಕೊನೆಗೂ ಇವನು ಈಗ ಸರಿಯಾಗಿ ಬರುವುದಿಲ್ಲ ಟೈಮಿಗೆ. ಇವತ್ತು ನೀವು ಹೇಳಿದರೆ ಇನ್ನು 15 ದಿವಸದ ನಂತರ ನಿಮ್ಮ ಹಾಂ ಬರ್ತೇನೆ ಅಂತ ಹೇಳ್ತಾನೆ ಅವ. ಅಷ್ಟೊತ್ತುವರೆಗೆ ನಿಮ್ಮದು ಇಲ್ಲಿ ಬಣ್ಣ ಮಾಡಲಿಕ್ಕೆ ಆಗೋದಿಲ್ಲ, ಅರ್ಧ ಹಣ್ಣಾಗಿರ್ತದೆ. ಆವಾಗ ಹಣ್ಣಷ್ಟೇ ಕೊಯ್ದು ಚಾಲಿ ಮಾಡಿಸ್ತಾ ಇದ್ದಾರೆ. ಸಲ್ಲಿ ಅವರಿಗೂ ಎಲ್ಲರಿಗೂ ಅವರಿಗೂ ಕೆಲಸದಲ್ಲೂ ಉಪಯೋಗ ಬರ್ತದೆ. ಹಂಗಾಗಿ ಚಾಲಿ ಮಾಡಿದ್ರಿಂದ ಅವರಿಗೆ ಅಡಿಕೆ ಬೆಳೆಗಾರರಿಗೆ ಲಾಭ. ಅಂದರೆ ಇದು ಈ ಬಣ್ಣ ಮಾಡು 10 ಕೆಜಿ ಮಾಡುವುದು, ಚಾಲಿ ಆ 10 ಕೆಜಿ ಬಣ್ಣಕ್ಕೆ ಚಾಲಿ 15 ಕೆಜಿ ಮಾಡ್ತಾನೆ ಅಂತ ತೂಕ ಜಾಸ್ತಿ ಬರ್ತದೆ. ಅದಕ್ಕಾಗಿ ಅಡಿಕೆ ಬೆಳೆಯನ್ನು ಹಾಗೆ ಮಾಡ್ಕೊಯ್ತಾರೆ. ಈಗ ಮಷಿನಿಂದ ಬಂದಿರೋದ್ರಿಂದ ಈ ರೀತಿ ಗಿಡ ಸಿಂಪರಣೆ ಮಾಡೋದಾಗಿರ್ಬೋದು, ಕಟಾವು ಮಾಡೋದು ಆಗಿರ್ಬೋದು, ಅಂಥವ್ರ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ ಈಗ. ಹಾಂ, ಈಗ ಅಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಈಗ ಮೆಷಿನ್ಗಳು ಬಂದಿದೆ. ಈಗ ಒಂದು ಹೊಸ ಜೋಟಿ ಅಂತ ಬಂದಿದೆ, 80 ಫುಟ್ ಉದ್ದ ಇದೆ ಸರ್. ಅದು ಕೆಳಗಿಂದನೇ ಔಷಧಿ ಹೊಡಿಬೋದು, ಕೆಳಗಿಂದನೇ ಕಟಾವು ಮಾಡ್ತಾರಂತೆ. ಇನ್ನು ನಾನು ಅದರಿಂದ ಕಟಾವು ಮಾಡಿಲ್ಲ, ನಾನು ಕಟಾವು ಮಾಡಿದ್ದು ನೋಡಲಿಲ್ಲ, ಔಷಧಿ ಹೊಡೆದಿದ್ದು ಈ ವರ್ಷ ನೋಡಿದ್ದೇನೆ. ಅದರಿಂದ ಇನ್ನು ಅವ್ರು ಹ್ಯಾಕ್ ಕೊಯ್ತಾರೆ ಅಂತ ಇದ್ರ ನಂತರ ನೋಡಬೇಕಾಗ್ತದೆ. ಅಂದರೆ ಅವರು 3 ಗೊನೆಯನ್ನು ಇರ್ತದೆ ಒಂದು ಗಡದಲ್ಲಿ, 3 ಗೊನೆ ಇದ್ದರೆ ನಮ್ಮ ಬೆಳೆದಿದ್ದ ಕೊನೆ ಕೆಳಗಿದ್ದರೆ ಕೆಳಗಿಂದೇ ಕೊಯ್ಬೇಕು, ಮಧ್ಯೆ ಕೊನೆ ಅವ್ರು ಕೊಯ್ಯುವುದು ಹೆಂಗೆ ಕೊಯ್ತಾರೆ ಜೋಟಿಲಿ ಅಂತ ಅದು ವಿಚಾರ ಮಾಡಬೇಕು. ಮರ ಹತ್ತಿದ್ದೆ ಮಧ್ಯೆ ಕೊನೆಯನ್ನು ನಾವಲ್ಲಿ ಮರ ಹತ್ತಿ ಕೊಯ್ದುಕೊಂಡು ಮೇಲೆ ಎತ್ತಿ ತೆಗೆಯುವಂಥ ಕೊನೆಯನ್ನು ಅವ್ರು ಕೆಳಗೆ ಇಳಿಬೇಕು, ಅದಕ್ಕೆ ಕೆಳಗಿನ ಕೊನೆ ಹೊರತಾ ಬೀಳ್ತದೆ ಏನಂತ ಇನ್ನೂ ನೋಡಬೇಕಾಗಿದೆ ಇವ್ರ ವಿಜ್ಞಾನದ ಪ್ರಕಾರ. ಅಲ್ಲಿಂದ ಮರ ಹತ್ತಲಿಕ್ಕೆ ಅಂತ ಹೇಳ್ಕೊಂಡು ಮನುಷ್ಯನಿಗೆ ಹತ್ತಲಿಕ್ಕೆ ಅವನು ಹೇಳ್ಕೊಂಡು ಒಂದು ಮಿಷನ್ ಮಾಡಿದರು, ಅದರಿಂದ ಮರಕ್ಕೆ ಅಪಾಯ ಬಂತು, ಅದು ಬಂದ್ ಮಾಡಿದ್ದಾರೆ. ಹೌದು, ಅದು ಏನಾಯಿತು? ಅದು ಹೋಗಬೇಕಾದ್ರೆ ಮರದ ಒಂದು ಪಟ್ಟೆ ಚೆಲ್ಲಿ ತೊಗೊಂಡು ಹೋಗ್ತದೆ ಮೇಲೆ ಹೋಗಬೇಕಾದ್ರೆ, ಆವಾಗ ಬರಬೇಕಾದ್ರು ಅದೇ ಶಾಖವನ್ನು ಕೆತ್ಕೊಂಡೇ ಬರ್ತದೆ ವಾಪಸ್ ಬರಬೇಕಾದ್ರೆ. ಆದ್ದರಿಂದ ಮರ ಕೊಡ್ತಾ ಎರಡೂ ಸೈಡಿನ ಪಟ್ಟೆ ಹೋಯಿತು, ಮತ್ತೊಂದು ಸಲ ಹಾಕಬೇಕಾದ್ರೆ ಮತ್ತೊಂದು ಸೈಡಿಗೆ ಹಾಕಿ 4 ಪಟ್ಟೆ ಹೋಗ್ತದೆ ಆಗ್ತದೆ. ಆದ್ದರಿಂದ ಮರ ಕೊಡ್ತಾ ಬರ್ತದೆ, ಮರ ಕಡ್ತದೆ, ಅದನ್ನು ಬಂದ್ ಮಾಡಿದ್ರು ರೈತರು. ಈಗ ಹಣ್ಣಾಗಿ ಬಿದ್ದರೂ ತೊಂದರೆ ಆಗಿಲ್ಲ, ಹೆರ್ಕೊಳ್ತೇವೆ ಅಂತ ಹೇಳುವ ಪರಿಸ್ಥಿತಿ ಹೊರತು ಆ ಮಿಷಿನಿಗೆ ಹಾಕ್ತಾ ಇಲ್ಲ. ಈ ಕೆಲಸಕ್ಕೆ ವಾ ಯಾಕಾದರೂ ಬಂದೆ ಅಂತ ಯಾವಾಗಾದ್ರೂ ಅನಿಸಿದೆಯಾ? ಅದು ನಮಗೆ ಕೆಲವು ಟೈಮಿಗೆ ಅನಿಸ್ತದೆ, ಅಂದರೆ ಇರಿಬ್ಬೆಗಳ ಕಾಟದಿಂದ ಅನಿಸ್ತದೆ. ಒಂದೊಂದು ಇದರಲ್ಲಿ ತೋಟದಲ್ಲಿ ಭಾಳ ತುಂಬ ಇರಿಬೆಗಳು ಉಳಿತದೆ, ಅದು ಈ ಬಿಸಿಲು ಟೈಮ್ನಲ್ಲೆಲ್ಲ ಭಾಳ ಖಚಿತ ಇರ್ತದಲ್ಲ, ಇದು ಯಾರಿಗೆ ಬೇಕಾಗಿತ್ತಪ್ಪ ಅಂತ ಹೇಳಿ ಆವಾಗ ಅನಿಸ್ತದೆ. ಅದು ಮಾರನೇ ದಿವಸ ಮತ್ತು ಅದೇ ಹುಮ್ಮಸನ್ನು ಇರ್ತದೆ. ಹೌದು, ಕಚ್ಚಿದ್ದವು. ಅವು ಏನಲ್ಲ, ನಮ್ಮ ಮೈಗಳಿಗೆಲ್ಲ ಆ ಟೈಮಿಗೆ ಕಲೆಗಳಾಗ್ತಿತ್ತು, ಕಪ್ಪು ಇದಾಗ್ತಿತ್ತು. ಅದು ಅಡಿಕೆ ಕೊಯ್ಲು ಮುಗಿದ ನಂತರ ನಾವು ಮತ್ತೆ ಕ್ಲೀನ್ ಆಗೋರು ಅಯ್ಯ ಹಾಗಾಗಿರೋದು. ಈಗ ಆ ಕೆಲಸ ಆ ದಿವಸ ಒಂದು ದಿವಸ ಹಂಗೆ ಕಾಣಿಸ್ತದೆ ಸಂಜೆ ಬರೀ, ಮಾರನೇ ದಿವಸ ಹಾಂ ಮತ್ತೆ ಉಮೇಶ ಅದೇ ಉಮೇಶ ಇಲ್ಲನೆ ನಾವು ಮರ ಹಚ್ತಾ ಇದ್ದೀವಿ. ಅಲ್ಲಿ ಇರ್ಬೇಕು ಹಚ್ಚದೆ ಬೇಡ ಇವತ್ತು ಅಂತ ಹೇಳಿ ನಾವು ಬಿಟ್ಟಿಲ್ಲ. ಈಗ ನಾನು 50 ವರ್ಷ ಆದರೆ ಕೆಲಸ ಮಾಡಿದ್ರು ಒಂದು ರೈತರ ಹತ್ರನೂ ಏ ಅವನು ಬಂದಿಲ್ಲ ಮರ ಪಶಿ ಮಾಡಿದ ಅಂತ ನಾ ಹೇಳಿಲ್ಲ, ಹೇಳಿಸ್ಕೊಳ್ಳಿಲ್ಲ. ನಂದು ನನ್ನ ಹತ್ರ ಎಷ್ಟು ಆಗ್ತದೆ ಅಷ್ಟೇ ಮನೆಯನ್ನು ಹಿಡ್ಕೊಳ್ಳೋದು. ಈಗ ನೀವು ಹೇಳಿದ್ರಿ ಆಯ್ತು ಸರ್ ನಾ ಬರ್ತೇನೆ ನಿಮ್ಮ ಮನೆಗೆ, ಮತ್ತೊಂದು ಆಯ್ತು ಸರ್ ನಿಮ್ಮ ಮನೆಗೆ ಬರ್ತೇನೆ, ನೀವು ಆಯ್ತು ಸರ್ ಹೇಳ್ಕೊಂಡು 8 ಹತ್ತು ಮನೆಗಳನ್ನು ಮಾಡಿಕೊಂಡು ಅಲ್ಲಿ ಒಂದು ಹತ್ರನೂ ಇವನ ಹತ್ರ ಸರಿಯಾಗಿ ಹೋಗಿ ಮುಟ್ಲಿಕ್ಕೆ ಆಗೋದಂತ ಆಯ್ಕೊಂಡು ಅವ್ರ ಹತ್ರ ಬಯಸ್ಕೊಳ್ಳೋಕ್ಕಿಂತ ನಮ್ಗೆ ನಮ್ಮ ಹತ್ರ ಆಗೋದಷ್ಟೇ ಮನೆ. ಒಂದು ಮನುಷ್ಯನಿಗೆ ಈ ಅಡಿಕೆ ಇಳಿಸೋದು 6 ಮನೆ ಇಟ್ಕೊಂಡ್ರೆ ಸರಿ ಇರ್ತದೆ, ದಿನಕ್ಕೆ 1 ಮನೆ ಅಂತ ಹೋಗ್ತಾ ಇರಬೇಕು ಅವನು, ಅಷ್ಟಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಬ್ಬರು 4 ಎಕರೆ, ಒಬ್ಬರು 2 ಎಕರೆ, ಒಬ್ಬರು 1 ಎಕರೆ, ಅದು ಇದ್ರು ಅವ್ರಿಗೆ ಅದೇ ಮೆಂಟೇನ್ ಎಲ್ಲ ಮಾಡೋ ಕೊಯ್ಲಿಕ್ಕೆ ಆಗ್ತದೆ ಮಾಡ್ಬೋದು. ಈಗ 8 ಎಕರೆ ಉಳಿತಪ್ಪ ಅಂತ ಹೇಳಿದ್ರೆ ನಮ್ದು ಇತ್ತಲಾಗಡೆಗೆ ಯಾರ್ದಾದ್ರು ಒಂದು ಸಣ್ಣ ಮನೆ ಹಿಡ್ಕೊಂಡು ಬಿಡುದು, 1-2 ಎಕರೆ ಇರೋದಿರ್ತದಲ್ಲ ಅದು ಹಿಡ್ಕೊಂಡ್ಬಿಟ್ರಾಯ್ತು. ಅವ್ರದ್ದು ಮುಗಿದ ಕಡೆ ಇವ್ರದೇ 1-2 ದಿವಸ ಹೆಚ್ಚಿಗೆ ಕೊಯ್ಬಿಡೋದು ಇಷ್ಟೇ. ಈ ಲೆಕ್ಕದಲ್ಲಿ ನಾವು ಕೊಯ್ತಿದ್ವಿ, ಈಗ ಆ ಲೆಕ್ಕ ಬಿಟ್ಟಿದ್ದಾರೆ. ವರ್ಷದಲ್ಲಿ ಎಷ್ಟು ದಿನ ಈ ರೀತಿ ಕೆಲಸ ಸಿಗ್ತಿತ್ತು ನಿಮಗೆ? ನಮಗೆ ವರ್ಷದಲ್ಲಿ ಅಂದರೆ ಈ ಡಿಸೆಂಬರ್ನಿಂದ ನಮ್ಮ ಸ್ಟಾರ್ಟ್ ಆಗಿರ್ತದೆ, ಡಿಸೆಂಬರ್ನಿಂದ ಸಾಮಾನ್ಯ ಏಪ್ರಿಲ್ವರೆಗೆ ಇದು ಸಿಗ್ತದೆ. ಯಾವುದು ಅಡಿಕೆ ಕೊಯ್ಯೋದು, ಈ ಔಷಧಿ ಹೊಡೆಯೋದು ಸೆಪ್ಟೆಂಬರ್ವರೆಗೆ ಸಿಗ್ತದೆ. ಇದು ಜೂನ್ನಿಂದ ಶುರು ಮಾಡ್ತಾರೆ, ಈಗ ಮೇದಿಂದಲೇ ಶುರು ಮಾಡಿದ್ದಾರೆ ಭಯಪಟ್ಟು ಅಂತ ಹೇಳ್ಕೊಂಡು ಮತ್ತೊಂದು ಬಂದಿದೆ, ಅದು ಲೆಕ್ಕದಲ್ಲ. ಅದು ಜೂನ್ ಫಸ್ಟ್ ವಾರದಿಂದ ಶುರು ಆಗಿದ್ದು ಸೆಪ್ಟೆಂಬರ್ ನಮಗೆ ದಿನನಿತ್ಯ ಇರಲ್ಲ ಇದು, ಯಾವಾಗೋ ಒಂದ್ಸಲ. ಇದು ದಿನನಿತ್ಯ ಇರಲ್ಲ, ಮಧ್ಯದಲ್ಲಿ ಒಂದು ಎರಡು ಮೂರು ತಿಂಗಳು ನಮ್ಗೆ ಖಾಲಿ ಇರ್ತದೆ, ಆವಾಗ ಬಾಕಿ ಕೆಲಸನ ಮಾಡ್ತೇನೆ. ಯಾವುದೇ ಇಷ್ಟೊತ್ತಿಗೆ ಯಾವುದೇ ಕೆಲಸನ ಬರುವುದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಅಂದ್ರೆ ಅಷ್ಟು ಉತ್ತಮ ನನ್ನ ಕೆಲಸ ಮಾಡ್ತೇನೆ ಅಂತ ಹೇಳುವಂಥದ್ದು ಅಂದ್ರೆ ನನಗೆ ಮರದಕ್ಕಿಂತ ಮರ ದೊಡ್ಡದು, ಗುಡ್ಡದಕ್ಕಿಂತ ಗುಡ್ಡ ದೊಡ್ಡದು ಅಂತ ಇರ್ತದಲ್ಲ, ಅದು ಏನಿರ್ತದೆ. ಆದರೆ ಪ್ರತಿ ಒಂದು ಕೆಲಸದಲ್ಲೂ ಇದನ್ನು ಮಾಡ್ತೇನೆ ಹೇಳುವಂಥ ಧೈರ್ಯದಲ್ಲಿದೆ ನನಗೆ. ಯಾವುದೇ ಕೆಲಸ ಬಂದರೂ ಅದನ್ನು ಮಾಡ್ತೇನೆ, ನನ್ನೆಲ್ಲ ಅದಿಷ್ಟನ್ನು ಕೆಲಸ ಮಾಡ್ತಾ ಹೋಗ್ತಾ ಇರ್ತೇನೆ. ಮರ ಹತ್ತೋದು, ತೆಂಗಿನ ಮರ ಹತ್ತೋದು ಬಂತು, ತೆಂಗಿನ ಮರ ಹತ್ತಲಿಕ್ಕೆ ಎಲ್ಲ ತೆಂಗಿನ ಮರ ಹತ್ತೋದು, ಈ ಗಿಡ ಇರ್ತದೆಲ್ಲ ನಮಗೆ ಜಂಗಲ್ನಲ್ಲಿ ಗಿಡ ಇದ್ದಿದ್ದು ಅದನ್ನು ಹತ್ತಿ ಕಟಾವು ಮಾಡಿ ಹೆಣೆಗಳನ್ನು ಹೊಡೆದು ಯಾವುದು ಮನೆ ಮೇಲೆ ಇದ್ದಿದ್ದು ಅದೆಲ್ಲ ಕಟ್ ಮಾಡ್ತೇವೆ. ಅಲ್ಲಿಂದ ಅಲ್ಲಿ ಯಾವುದು ಇಲ್ಲ ಅಂದರೆ ನಮ್ಮ ರೈತ ಎಲ್ಲ ನನ್ನ ರೈತ ಮಗ ಆಗಿ ಹುಟ್ಟಿದ್ದಕ್ಕೆ ನಮ್ಮ ಹೊಲನೂ ಇದೆ, ಆ ಹೊಲದಲ್ಲೂ ಕೆಲಸ ಮಾಡ್ತೇನೆ. ಈಗ ತೋಟ ಹಾಕಿದ್ದೇನೆ, ಈಗ ಭತ್ತ ಬೆಳೀತಾ ಇದ್ದೆ ಇಷ್ಟು ವರ್ಷ, ಈಗ ಭತ್ತ ಬೆಳೆದಿದ್ದರಿಂದ ಎಲ್ಲರೂ ತೋಟ ಹಾಕಿ ಎಲ್ಲ ಮುಚ್ಕೊಂಡ್ಬಂದು ನನಗೆ ತೋಟಕ್ಕೆ ಗದ್ದೆಗೆ ಭತ್ತ ಬೆಳೆದಂಗಾಯ್ತು. ಅಂದರೆ ಎತ್ತರ ಅವ್ರ ತೋಟ ಎತ್ತರ ಆಯ್ತಲ್ಲ, ಸೌಟ್ ಆಗ್ಬಿಡ್ತು ಅದು, ನೇರಳಾಯಿತು. ನೇರಳಾಗಿದ್ದರಿಂದ ಗದ್ದೆ ಆಗ್ತದೆ, ಎತ್ತರದಲ್ಲಿ ಭತ್ತ ಇಲ್ಲ. ಹಾಗಾಗಿ ಅದನ್ನು ಬಿಟ್ಟು ಈ ವರ್ಷ ಕಳೆದು ಬೇಸಿಗೆ ನಂದು ಕಾಲ 20 ಗುಂಟೆ ಇದೆ ಸರ್. ಅಂದರೆ ನಮ್ಮದು ಒಟ್ಟು ಜಮೀನು ಇರೋದು 3 ಎಕರೆ 11 ಗುಂಟೆ ಇದೆ, 3 ಎಕರೆ 11 ಗುಂಟೆ ನಾವು 5 ಜನ ಅಣ್ಣ ತಮ್ಮದಕ್ಕಳು. ಅಂದರೆ ನಂದು ಒಂದು 20 ಗುಂಟೆ ನಂದಿದೆ, ಅದನ್ನು ಮಾಡ್ತಾ ಇದ್ದೆ. ಅದನ್ನು ಪೂರ್ತಿ ಅಡಿಕೆ ಹಾಕಿದ್ದೆ, ಪೂರ್ತಿ ಅಡಿಕೆ ಹಾಕಿದ್ದೇನೆ. ಮತ್ತೆ ಇಷ್ಟೆಲ್ಲ ದುಡಿದ್ರಿ, ಕಷ್ಟಪಟ್ರಿ, ನಿಮ್ಮ ಮನೆಯವರು ದುಡಿದ್ರು ಅಲ್ವ? ಹೌದು, ಎಲ್ಲ ನಮ್ಮ ಮನೆಯವರು ದುಡಿದ್ರು. ಈಗ ನಮ್ಮ ಮಗನ ದುಡಿ ಅದೇ ಪರಿಸ್ಥಿತಿಯಲ್ಲಿ, ಅವನು ನಮ್ಮ ಹಾಗೆ ಮರ ಹತ್ತಾ ಇಲ್ಲ, ಅವನು ಗೌಂಡಿ ಕೆಲಸ ಮಾಡ್ತಾ ಇದ್ದಾನೆ, ಈ ಮನೆ ಇದು ಎಲ್ಲ ಕಟ್ಟಡ ಮಾಡುದು ಅವನು ಅದು ಮಾಡ್ತಾ ಇದ್ದ. ಮರ ತನ್ನ ಹತ್ರ ಮರ ಆಗುದಿಲ್ಲ ಅಂತ ಆಯ್ತಪ್ಪ, ನಿಮ್ಗೆ ಧೈರ್ಯ ಇರೋದು ಕೆಲಸ ಮಾಡಿ, ನಮ್ಮ ಧೈರ್ಯ ಇಲ್ಲ ಅಂತ ಅದು ಹುಮ್ಮತನಯ್ಯ ಮರದಲ್ಲಿ ಮಾಡುದಲ್ಲ ಅಂತೇಳಿ ಅದು ಮಾಡ್ತಾ ಇಲ್ಲ, ಅವನು ಗೌಂಡಿ ಕೆಲಸ ಮಾಡ್ತಾ ಇದ್ದ. ಈ ಸಿದ್ಧಿಯಲ್ಲಿ ವಿದ್ಯಾವಂತರು ಬಹಳ ಶಾಲೆ ಕಳಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಆವಾಗ ಅಂದ್ರೆ ಬಡಿಸ್ತಿರೋ ಪರಿಸ್ಥಿತಿ ಭಾಳ ಇತ್ತು. ಅಂದ್ರೆ ಸಾಮಾನ್ಯ ಕೆಲಸದಲ್ಲಿ ಬರ್ತಾನೆ ಅಂತ ಹೇಳಿದ್ರೆ ಯಾರ್ದಾದ್ರು ಮನೆಗೆ ಅವನು ಅಲ್ಲಿ ಹೋಗಿ ಒಂದು ದಿನ ಕೆಲಸ ಮಾಡಿದ್ರೆ ಅವನದೊಂದು ಹೊಟ್ಟೆ ಆದರೂ ಹೋಗ್ತದೆ ಅಂತ ಹೇಳುವ ಪರಿಸ್ಥಿತಿಲಿ ಇತ್ತು ಫಸ್ಟು. ಇವಾಗ ಆ ಕಷ್ಟ ಇಲ್ಲ, ಈಗ ದೇವ್ರದಿಂದ ಎಲ್ಲರಿಗೂ ಸುಖ ಇದೆ. ಆದ್ರೆ ಸುಖ ಆದ್ರೆ ಈಗಿನ ಅವ್ರು ಕೆಲಸ ಸರಿಯಾಗಿ ಮಾಡಲ್ಲ, ಇದೇ ಆಗಿದೆ. ಹಾಗಾಗಿ ಕಲಿಸ್ಲಿಕ್ಕೆ ಭಾಳ ಭಾಳ ಕಡಿಮೆ ಜನ ಕಲ್ತಿದ್ದವರು, ಎಲ್ಲ ಕಲ್ತಿ ಎಲ್ಲ ಸಿಗ್ನೇಚರ್ ಮಾಡುವಷ್ಟು ಕಲ್ತ್ಕೊಂಡಿರ್ತಾರೆ, ಬಾಕಿ ಏನು ಹೆಚ್ಚು ಕಲ್ತಿದ್ದು ಜನ ಹಿಂದಿನವರಿಲ್ಲ. ಈಗ ಕಲಿಸ್ತಾ ಇದ್ದ ಈಗ ಕಲ್ತವರು ಏನೋ ಅಷ್ಟೇನು ಕೆಲಸ ಮಾಡಿಸೋದೇನು ಕಂಡಿಲ್ಲ, ಒಬ್ಬ ಎಲ್ಲರೂ 100ರಲ್ಲಿ 2-3 ಜನ ಕಾಣಿಸ್ತಾರೆ ಅಷ್ಟೇ ಕೆಲಸ ಮಾಡ್ತಾ ಇದ್ದವರು. ಹೊರಗೆ ಎಲ್ಲ ಬಿಸ್ನೆಸ್ ಇದರಲ್ಲಿ ನೌಕರಿಗೆ ಗೌರ್ಮೆಂಟ್ ಮಾಡ್ತಾ ಇರೋದು ಅಂತ ಹೇಳಿ, ಅದಕ್ಕೂ ಬಾಕಿ ಜನ ಏನು ಕಲ್ತಿದ್ದು ಹೆಚ್ಚಿಗೆ ಇಲ್ಲ ಈ ಕೆಲಸದಲ್ಲಿ ಮಾತ್ರ. ಈಗ ಎಲ್ಲರಿಗೂ ಒಂದು ಸ್ವಲ್ಪ ಸ್ವಲ್ಪ ಜಮೀನಿದೆ. ಹಾಂ, ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಜಮೀನಿದೆ. ಹಾಂ, ಎಲ್ಲರಿಗೂ ಈಗ ಏನು ಮಾಡಿದೆ, ಈಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಫಸ್ಟಿನ ಹಳೆ ಇದ್ದ ಜಮೀನನ್ನು ನಮ್ಮ ತಾತ ಹಿಂಗ ಕೆಲವು ಜನ ಕೊಟ್ಟು ಬಿಟ್ರು. ಅಂದರೆ ಅದು ಮಾಡಲಿಕ್ಕೆ ಹೋಗಿಲ್ಲ, ಸಾಲ ಆಯಿತು ಹೇಳ್ಕೊಂಡು ಕೊಟ್ಟು ಬಿಟ್ರು. ಈಗ ಕೆಲವು ಜನ ಆಕ್ರಮಣ ಇದನ್ನು ಮಾಡ್ಕೊಂಡು ಜಂಗಲೊಳಗೆ ಈಗ ಅಷ್ಟು ಜನ ಸಾಮಾನ್ಯ 1 ಎಕರೆ 1/2 ಗುಂಟೆ 15 ಗುಂಟೆ 20 ಗುಂಟೆ ಈ ಲೆಕ್ಕದಲ್ಲಿ ಆಕ್ರಮಣ ಹೊಲ ಜಮೀನನ್ನು ಮಾಡ್ಕೊಂಡು ಅಲ್ಲಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಜಂಗಲ್ ಒಳಗಿದ್ದಾರೆ. ಇವಾಗ ಹುಲ್ಲು ಫಸ್ಟು ಊರೊಳಗಿತ್ತು ಜಮೀನು, ಈಗ ನಮ್ಮ ಜನದ ಜಮೀನು ಜಂಗಲ್ ಒಳಗಾಕಿದೆ. ಅಂದರೆ ಮಂಜೂರಿ ಇಲ್ಲ, ಈಗ ಫಾರೆಸ್ಟ್ ಬಡಾವಣೆ ಆಕ್ರಮಣ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ದುಡಿದ್ರಲ್ಲ, ನಿಮಗೆ ಮಕ್ಕಳು ಓದಿಸುವಷ್ಟು, ಮನೆ ಕಟ್ಕೊಳ್ಳೋಷ್ಟು, ಒಂದು ಸ್ವಲ್ಪ ವ್ಯವಸ್ಥಿತವಾಗಿರುವಷ್ಟು ದುಡ್ಡು ಸಿಗಲಿಲ್ಲ. ನಮ್ಮ ಜೀವನಕ್ಕೊಂದು ಸಾಕಾಗೋ ಸಿಕ್ತು. ಆವಾಗ ಸಂಬಳನೂ ಕಡಿಮೆ ಇತ್ತಲ್ಲ ಸರ್, 3-4 ಜನಕ್ಕೆ ಸೌಖ್ಯ ನಡ್ಕೊಂಡು ಹೋಗಬೇಕು. ಆವಾಗ ಫಸ್ಟಿಗೆ ನಾನು ಇದು ದುಡಿಬೇಕಾದ್ರೆ ಮಕ್ಕಳು ಸಣ್ಣ ಇರಬೇಕಾದ್ರೆ ನಾನು ಒಬ್ಬನೇ ಆದರೆ ದುಡಿಯೋನು. ಆವಾಗ ಒಟ್ಟು ಒಂದು ಸಾಮಾನ್ಯದ ಒಂದು ಮನೆ ಕಟ್ಕೊಂಡೆ, ಅಲ್ಲಿಂದ ನಮ್ಮ ಜಮೀನಿಗೆ ದುಡಿಸ್ಲಿಕ್ಕೆ ಬಾಕಿ ನಾವು ಕೆಲಸ ಮಾಡಿದಷ್ಟು ಕೆಲವಷ್ಟು ಜನ ಬೇರೆ ಬೇರೆ ಲೇಬರ್ಸ್ ತೊಗೊಳ್ಬೇಕಲ್ಲ, ಅವರಿಗೆಲ್ಲ ಕೊಡುವಷ್ಟು ಒಂದು ಸ್ವಲ್ಪ ಮಾಡಿಕೊಂಡೆ. ಅದರಿಂದ ಆದಾಯ ಮಾಡಿ ಏನು ಇಡ್ಲಿಕ್ಕಾಗಿಲ್ಲ. ಅದು ಏನು ಎಲ್ಲ ದನ ಕರ ಕಟ್ಟುವುದು ಹೌದು, ಎರಡು ಎಮ್ಮೆ ಇದೆ. ಅಂದರೆ ಆ ಎಮ್ಮೆ ಇದ್ದು ಆ ಹಾಲನ್ನು ಮಾರಾಟ ಮಾಡ್ತಾ ಇಲ್ಲ, ಹಾಲನ್ನು ನಾನೇ ಬೇಕಾದಷ್ಟು ನಾನು ತಿನ್ನೋದು, ಬಾಕಿ ಇರೋದಷ್ಟು ಆ ಮಜ್ಜಿಗೆ ಕಡಿದು ತುಪ್ಪ ಮಾಡ್ಕೊಂಡು ಎಲ್ಲ ತುಪ್ಪ ಮಾಡ್ತೇನೆ. ಹಾಲು ಡೈರಿಗೆ ಆಗೋದು ಅದು ನನ್ನದು ಆಗೋದಿಲ್ಲ ಅಂತ ಬಿಟ್ಟಿದ್ದೆ ನಾನು. ಅಂದರೆ ಆ ಟೈಮಿಂಗ್ ಅವ್ರದ್ದು ಅದು ಹೋಗೋದು, ಮತ್ತು ಆ ರಗಳೆ ಎಷ್ಟೇ ಒಳ್ಳೇದು ನಾ ಹಾಲು ತಗೊಂಡು ಅದಕ್ಕೆ ನೀರು ಹಾಕಿದೆಯಲ್ಲ ಅಂತ ಹೇಳಿಸ್ಕೊಳ್ಳೋದು ಬೇಡ, ಆ ಹಾಲು ಕೊಡೋದು ಬೇಡ ಅಂತ ಹಾಲು ಕೊಡ್ತಾ ಇಲ್ಲ, ತುಪ್ಪವನ್ನು ಮಾರಾಟ ಮಾಡ್ತಾನೆ. ಎಷ್ಟು ಹಾಲು ಸಿಗುತ್ತೆ ನನಗೆ? ಒಂದೊಂದು ಎಮ್ ಹೋಗಿ ಒಂದು ಎಮ್ ಎಲ್ ನಾಲ್ಕು ಲೀಟ್ರ್ ಹಾಲು ಕೊಡ್ತದೆ, ದಿವಸ 8 ಲೀಟ್ರ್ ಹಾಲು ಸಿಗ್ತದೆ ನನಗೆ. ಅದನ್ನು ಕಡಿದು ಅದರಿಂದ ಆ ಮಜ್ಜಿಗೆಯನ್ನು ಅದು ಅವ್ರ ಕರ ಇರ್ತದಿಲ್ಲ ಅವ್ರಿಗೆ ಕೊಟ್ಟುಬಿಟ್ಟು ಅವ್ರು ಕುಡ್ಕೊಳ್ತಾರೆ. ಒಂದು ಸ್ವಲ್ಪ ಬೆಲ್ಲ ಹಾಕಿ ಕಡ್ಡಿ ಕೊಟ್ಬಿಟ್ಟು ಒಳ್ಳೆದಿಂದ ಅವ್ರು ಕುಡ್ಕೋತ ಅವ್ರು ಒಳ್ಳೆ ರೀತಿಯಿಂದ ಬೆಳ್ಕೊಂಡು ಉಳ್ಕೊಳ್ತಾರೆ. ಮಜ್ಜಿಗೆ ಕುಡಿಸ್ತೀರಿ? ಹಾಂ, ಮಜ್ಜಿಗೆ ಕೊಟ್ಬಿಟ್ಟಾಯ್ತು ಅಂದ್ ಅಷ್ಟೊಂದು ಮಜ್ಜಿಗೆ ನಾವು ಇರೋದು ನಮ್ಮ ಮನೇಲಿ ಈಗ 6 ಜನ ಇದ್ದೇವೆ ನಾವು, ಇಲ್ಲದ ಇರೋದು ನಾವು 4 ಜನ ಆಗಿದ್ವಿ, ಈಗ 2 ಚಿಕ್ಕ ಮಕ್ಕಳು 2 ಇದ್ದಾರೆ, 6 ಜನ ಆಗಿದ್ವಿ. 6 ಜನ 8 ಲೀಟ್ರ್ ಹಾಲಿನ ಮಜ್ಜಿಗೆ ಏನು ತಿಂತೇವೆ ನಾವು? 8 ಲೀಟ್ರ್ ಹಾಲು? ಹೌದು, ಬೆಳಿಗ್ಗೆ ನಂಗೆ ಸಂಜಾನ 3 ಅದ್ರ ಕೊಡ್ತದೆ, ಒಂದು 7 ಲೀಟ್ರ್ ಆಯಿತು. ಆವಾಗ ಏನು ಮಾಡ್ತೀರಾ ಅದು ಅಷ್ಟೊಂದು ಹಾಲು ಹೋಗಿ ಹಿಂಬಕ್ಕೆ ಕೊಡು. ಅದರಿಂದ ನಾನು ಸ್ವಲ್ಪ ಮಾರಿದ್ರೆ ಏನಾಗಿತ್ತು? ಮಾರಿದ್ರೆ ಮಾರ್ಕೆಟ್ ಹಾಗೆ ತೊಂದರೆ ಇಲ್ಲ ಆಗ್ತಿತ್ತು, ಅಂದ್ರೆ ಆ ಟೈಮಿಂಗ್ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನಂಬಿಕೆ. ಸುತ್ತಮುತ್ತ ನಿಮ್ಗೆ ಹಾಲಿನ ಕೇಂದ್ರ ಅಂತ ಏನಿಲ್ಲ? ಸುತ್ತಮುತ್ತಲ ಇದೆ, ನಮ್ಮ ಮನೆ ಹತ್ರ ಬಿಟ್ಟು 1 ಕಿಲೋಮೀಟರ್ ಅಲ್ಲಿ ಹಾಲಿನ ಕೇಂದ್ರ ಇದೆ, ಒಂದು ಡೈರಿ ಇದೆ, ಮಾಗೋಡ್ ಕಾಲನಿ ಅಂತೇಳಿ ಅಲ್ಲಿದೆ, ಅಲ್ಲ ಹಾಕ್ಬೋದಾಗಿತ್ತು, ಅಲ್ಲ ಹಾಕ್ತಾ ಇಲ್ಲ. ಮೊಮ್ಮಕ್ಕಳು ಬಂದಿದ್ದಾರೆ ಈಗ? ಹಾಂ, ಮೊಮ್ಮಕ್ಕಳು ಬಂದಿದ್ದಾರೆ. ಮೊಮ್ಮಗ ದೊಡ್ಡ ಮಗ, ಮಗನ ಮಗ ಇದಕ್ಕೆ ಅವನಿಗೆ 1 ಆಗಿದೆ, 6 ವರ್ಷ ಅವನಿಗೆ. ಮೊಮ್ಮಗಳು 1.5 ವರ್ಷ ಆಯಿತು. ಅಲ್ಲಿ ನನ್ನ ಮಗಳಿದ ಮಕ್ಕಳಿಗೆ ಒಬ್ಬಳಿಗೆ 11 ವರ್ಷ ಆಯಿತು, ಒಬ್ಬಳಿಗೆ ಒಬ್ಬಳಿಗೆ 11, ಒಬ್ಬಳಿಗೆ 15 ವರ್ಷ ಆಯಿತು. ಅವರು ಅಲ್ಲಿ ನಿಮಗಿಬ್ಬರೇ ಮಕ್ಕಳು? ಇಬ್ಬರೇ ಮಕ್ಕಳು. ಮಂಚಿಗೆರೆ ಅದ ಚಿಪ್ಪಗಿರಿ ಅಂತ ಹೇಳ್ಕೊಂಡು ಆ ಊರಲ್ಲಿ ಕೊಟ್ಟಿದ್ದೆ. ಅಲ್ಲೂ ಅವರು ಚೆನ್ನಾಗಿ ಜೀವನ, ಅವ್ರದ್ದು ಜೀವನಕ್ಕೇನು ತೊಂದರೆ ಇಲ್ಲ, ಜೀವನ ಮಾಡಿಸ್ತಾ ಇದ್ದಾರೆ. ಅವರೂ ಅಡಿಕೆ ತೋಟನೇ ಹಚ್ಕೊಂಡಿದ್ದಾರೆ ಇವಾಗ, ಒಂದು ಸ್ವಲ್ಪ ಸ್ವಲ್ಪ ಬೆಳೆ ಸಿಗ್ತಾ ಇದೆ ಅವರಿಗೆ, ಅದರಿಂದ ಜೀವನಕ್ಕೆ ಏನು ತೊಂದರೆ ಆಗಲಿಲ್ಲ ಅವರಿಗೆ, ಹೀಗೆ ಮಾಡ್ತಾ ಇದ್ದಾರೆ. ಒಳ್ಳೆಯದು ನಾರಾಯಣ್ ಸಿದ್ದಿ ಅವರು ಇಷ್ಟೆಲ್ಲನೂ ಅಂದರೆ ಒಬ್ಬ ಕೃಷಿ ಕಾರ್ಮಿಕ ಆಗಿ ನಮಗೆ ಏನೇನು ಸಾಧ್ಯತೆ ಇದೆಯೋ ಅವನ್ನೆಲ್ಲನೂ ಮಾಡಿದ್ವಿ, ದೇವ್ರ ಮೆಚ್ಚು ಹಾಗೆ ಮನಸ್ಸು ಕೊಟ್ಟು ಮಾಡಿದ್ವಿ ಅಲ್ವಾ? ಮನಸ್ಸು ಕೊಟ್ಟು ಕೆಲಸ ಮಾಡಿದ್ದೇನೆ. ಯಾರ್ದು ಒಬ್ಬರ ಹತ್ರ ಅವನು ಅಂತ ನಮ್ಮ ಅವನು ಬೇಡ ಅಂತ ಹೇಳುವಂತ ಆ ಮಾತು ಯಾರ ಹತ್ರನೂ ಹೇಳಿಸ್ಕೊಳ್ಳದೆ ಇಷ್ಟು ದಿವಸ ಕಳೀತಾ ಬಂದಿದ್ದೇನೆ. ಇದ್ರ ಮುಂದೆ ದೇವ್ರು ಹ್ಯಾಂಗ ಮಾಡ್ತಾನೆ ಗೊತ್ತಿಲ್ಲ. ನಿಮಗೆ ಧನ್ಯವಾದ, ನಮಸ್ಕಾರ. ಇದುವರೆಗೂ ಕೃಷಿ ಕಾರ್ಮಿಕರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡವರು ಯಲ್ಲಾಪುರ ತಾಲೂಕಿನ ನಾರಾಯಣ ಗಣಪತಿ ಸಿದ್ದಿ. ಇವರನ್ನು ಮಾತನಾಡಿಸಿದವರು HB ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज के जैविक खेती शुरू करूँगा. माटी से प्रेम की परंपरा है परंपरागत खेती. ಈಗ ಕೇಳಿ ರೈತರಿಗೆ ಸಲಹೆ. ತರಕಾರಿಯಲ್ಲಿ ಕಸಿ ಒಂದು ಸರಳ ವಿಧಾನ. ತರಕಾರಿಯಲ್ಲಿ ಕಸಿ ಮಾಡುವುದು ಒಂದು ವಿನೂತನ ತೋಟಗಾರಿಕೆಯ ತಂತ್ರಜ್ಞಾನ. ಈ ತಂತ್ರಜ್ಞಾನವು 20th century ಅಂತ್ಯದಲ್ಲಿ ಯುರೋಪ್ ಮತ್ತು ಇತರ ದೇಶಗಳಲ್ಲಿ ಪರಿಚಯಗೊಂಡು ನಂತರ ಯುರೋಪಿನಿಂದ ಉತ್ತರ ಅಮೆರಿಕಾಗೆ ಪರಿಚಯಿಸಲಾಯಿತು. ಇತ್ತೀಚೆಗೆ ಈ ತಂತ್ರಜ್ಞಾನವು ಹಸಿರುಮನೆ ಮತ್ತು ಸಾವಯವ ಬೆಳೆಗಾರರನ್ನು ಆಕರ್ಷಿಸಿದೆ. ಸೂಕ್ತವಾದ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಸಿ ಮಾಡಿದ ತರಕಾರಿ ಸಸಿಗಳನ್ನು ಉತ್ಪಾದನೆ ಮಾಡಲಾಗಿದೆ. ನಿರ್ದಿಷ್ಟವಾದ ಮೂಲ ಕಾಂಡಗಳಿಗೆ ಕಸಿ ಮಾಡುವುದರಿಂದ ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಬಹುದು. ಆದ್ದರಿಂದ ಕಸಿ ಮಾಡಿದ ತರಕಾರಿಗಳನ್ನು ಪ್ರಸಿದ್ಧವಾಗಿ ಸೂಪರ್ ಹೀರೋ ತರಕಾರಿಗಳೆಂದು ಕರೆಯುತ್ತಾರೆ. ಏಕೆಂದರೆ ಅವು ಸ್ವಾಭಾವಿಕ ತರಕಾರಿಗಳಿಗಿಂತ ಅತಿ ಸದೃಢ, ಬಲಿಷ್ಠವಾಗಿ, ದೊಡ್ಡದಾಗಿ ಹಾಗೂ ಎತ್ತರವಾಗಿ ಬೆಳೆಯುವುದಲ್ಲದೆ ಅಧಿಕ ಇಳುವರಿಯನ್ನು ಸಹ ನೀಡುತ್ತದೆ.

ಬಾಯಿಲೋ ಇಲ್ಲ ತೋ ಪರಾನು ದಿಲೋ ಬಾ ಬಾಯಿಲೋ ಲಾಟಗಿನಿಯ ತಾನೆ ಲೋ ಬುಕೆ ಲೋ ಗುರು ಡೊಂಗೋರೆ ಸುನಿಲೋ ಬಾ ತಾನೆ ಲೋ ಬುಕೆ ಲೋ ಗುರು ಡೊಂಗೋರೆ ಸುನಿಲೋ ತಾನೆ ಲೋ ಬುಕೆ ಲೋ ಗುರು ಡೊಂಗೋರೆ ಸುನಿಲೋ ಬಾ ತಾನೆ ಲೋ ಬುಕೆ ಲೋ ಗುರು ಡೊಂಗೋರೆ ಸುನಿಲೋ ಜೇ ಗುರು ಡೊಂಗೋರೆ ಸುನಿಲೋ ಬಾ ತಾನೆ ಲೋ ಬುಕೆ ಲೋ ಗುರು ಡೊಂಗೋರೆ ಸುನಿಲೋ ನಿಚೇಲಿ ಕೋಳಿ ಕೂ ಕೇಳಿಯಾನೆ ಕೇಳಿ ಕೊರಿ ಕೂದಲೆ ಮಾ ಕೇಳಿ ಕೊರಿ ಕೂದಲೆ ಕೇಳಿಯಾನೆ ಕೇಳಿ